ಅದಕ್ಕೆ ನಾವು ಹೆಚ್ಚು ಸಮಯವನ್ನು ಕೊಡಬೇಕು ಅಂತಿಲ್ಲ, ನೀರು ಹಾಕುವ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ಸ್ವಲ್ಪ ಗೊಬ್ಬರವನ್ನು ಕೊಟ್ಟು ಸ್ವಲ್ಪ ಬೇಸಿಗೆಗಾಲದಲ್ಲೇ ಅದನ್ನೆಲ್ಲ ನಾವು ಸರಿಯಾಗಿ ಇಟ್ಕೊಂಡು ನಾವು ಮಳೆಗಾಲದಲ್ಲಿ ಅದನ್ನು ಹೊರಗಡೆಗೆ ಇಟ್ಟಾಗ ಬಹಳ ಚಂದ ಕಾಣ್ತದೆ. ನಾವೇನು ಮಾಡಿದ್ದೇವೆ ಅಂತಂದ್ರೆ, ಈ ಡೇರೆ ಗಿಡವನ್ನು ನಮ್ಮ ಅಂಗಳದಲ್ಲಿ ಬೆಳೆಸೋದು ಒಂದೇ ಅಲ್ಲದೆ, ನಾವೊಂದು ಸಣ್ಣ ಸಂಘವನ್ನು ಮಾಡ್ಕೊಂಡಿದ್ದೇವೆ, ಮಹಿಳಾ ಒಕ್ಕೂಟ ಅಂತೇಳಿ, ತ್ರಿಪುರಾಂಬಿಕಾ ಮಹಿಳಾ ಒಕ್ಕೂಟ ಅಂತೇಳಿ ಮಾಡ್ಕೊಂಡಿದ್ದೇವೆ. ಅದರ ವತಿಯಿಂದ ನಾವು ಒಂದು ಮೇಳವನ್ನು ಕೂಡ ಮಾಡ್ತೇವೆ. ಇಲ್ಲಿ ಎರಡು ಮೇಳ ಆಗತ್ತೆ, ಒಂದು ಜೂನ್ ಟೈಮಲ್ಲಿ, ಅದ್ರದ್ದು ಸಣ್ಣ ಸಣ್ಣ ಹಿಳುಗಳೆಲ್ಲ ಬರ್ತಾವಲ್ಲ, ಅದನ್ನು ಮೊದಲು ತಗೊಂಡು ಹೋಗಿ ಎಲ್ಲ ಸುಮಾರು ಮಹಿಳೆಯರಿದ್ದಾರೆ ಅದರಲ್ಲಿ, ಎಲ್ಲ ತಗೊಂಡು ಹೋಗಿ ಅದನ್ನು ನಾವು ಸೇಲ್ ಮಾಡೋದು, ಮತ್ತೆ ಮೊದಲು ವಿನಿಮಯ ಮಾಡ್ಕೊಳ್ಳೋದು. ನಮ್ಮ ನಮ್ಮಲ್ಲೇ ನಾವು ವಿನಿಮಯನೂ ಮಾಡ್ಕೊಳ್ತೇವೆ. ಅದಂದ್ರೆ ಬಿಸ್ನೆಸ್ ಪರ್ಪಸ್ಗೆಲ್ಲ, ಒಂದು ಖುಷಿಗಾಗಿ, ಯಾಕೆಂದ್ರೆ ಹೂವಿನ ಗಿಡಗಳನ್ನ ನೋಡಿದ್ರೆ ಅಷ್ಟು ಖುಷಿ ಆಗತ್ತೆ. ಹಾಗಾಗಿ ನಾವೇನ್ ಮಾಡಿದ್ದೇವೆ, ಅದನ್ನ ನಮ್ಮಲ್ಲಿ ಸಾಧಾರಣ ಒಂದು 100-150 ಜಾತಿಯ ಡೇರೆ ಗಿಡ ಇದೆ ನನ್ನ ಹತ್ರ. ಹಾಗೆ ನಮ್ಮ ಫ್ರೆಂಡ್ಸ್ ಹತ್ರನು ಎಲ್ಲರ ಹತ್ರ ಇದೆ, ಒಂದು 8-10 ಜನ ಇದ್ದೇವೆ ನಮ್ದೊಂದು ಟೀಮ್ನಲ್ಲಿ. ಅದು ಬಿಟ್ಟು ಎಲ್ಲರೂ ಬರ್ತಾರೆ, ಬಹಳ ಖುಷಿ ಅನುಭವಿಸ್ತಾರೆ. ನಾವು ಅವ ಹೂವಾದಾಗಲೂ ಒಂದು ಮೇಳ ಮಾಡ್ತೇವೆ, ಅದು ಮರಿ ಇರುವಾಗ ಒಂದು ಮೇಳವನ್ನ ಮಾಡ್ತೇವೆ. ಈಗ ಗುಲಾಬಿ ಕೃಷಿಗೆ ಅಥವಾ ಮಲ್ಲಿಗೆ ಕೃಷಿ, ಸೇವಂತಿಗೆ ಕೃಷಿ, ಇದಕ್ಕೆ ಹೋಲಿಸಿ ನೋಡಿದ್ರೆ ಈ ಡೇರೆ ಕೃಷಿ ಯಾವ ರೀತಿ ಭಿನ್ನವಾಗಿದೆ, ಇದರ ಒಂದು ವಿವಿಧ ಹಂತಗಳು ಹೇಗೆ? ಈಗ ಗುಲಾಬಿ ಕೃಷಿಯನ್ನ ಮಾಡಬೇಕು ಅಂತಂದ್ರೆ ಅದಕ್ಕೆ ಮಾರ್ಕೆಟ್ ಇಲ್ಲ, ಅಂದ್ರೆ ಬಹಳ ಜನ ಮಾಡಿದ್ರೆ ಮಾತ್ರ ತೊಂದರೆ ಇಲ್ಲ. ಈಗ ಒಬ್ರು ಇಬ್ರು ಮಾಡೋದಾದ್ರೆ ಮಾರ್ಕೆಟ್ ಇಂದ ಸಮಸ್ಯೆ ಇದೆ, ಮತ್ತೆ ಅದಕ್ಕೆ ನಾವು ಮೆಡಿಸಿನ್ ಅನ್ನು ಹೊಡಿಲೇಬೇಕು. ಮೆಡಿಸಿನ್ ಇಲ್ಲದೆ ಗುಲಾಬಿ ಮೊಗ್ಗುಗಳು ಅರಳೋದಿಲ್ಲ. ಮನೆ ಅಲಂಕಾರಕ್ಕೆ ನಾವು ಮಾಡ್ಕೊಳ್ಬಹುದೇ ಬಿಟ್ರೆ ಅದನ್ನ ನಾವು ಮಾರಾಟಕ್ಕಾಗಿ ನಾವು ಅದನ್ನ ಇಲ್ಲಿ ಅವಲಂಬಿಸೋದು ಕಷ್ಟ. ಅದು ಪಾಲಿಹೌಸ್ಗಳಲ್ಲಿ ಆ ರೀತಿಯಲ್ಲಿ ಮಾಡಿದ್ರೆ ಚೆನ್ನಾಗಿ ಅನುಕೂಲ ಆಗುತ್ತೆ. ಬಟ್ ಈ ಡೇರೆ ಕೃಷಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಅದು ಈಸಿ ಮಾಡೋದು, ಯಾರು ಬೇಕಾದ್ರೂ ಮಾಡ್ಬೋದು. ನಮ್ಮ ವಾತಾವರಣಕ್ಕಂತೂ ಬಹಳ ಸುಲಭ. ಒಂದು ಸ್ವಲ್ಪ ಮಣ್ಣು, ಆಮೇಲೆ ಸ್ವಲ್ಪ ಗೊಬ್ಬರ ಹಾಕಿ ಆ ಗಡ್ಡೆಯನ್ನು ಹಾಕ್ಬಿಟ್ರೆ ಅದಕ್ಕೆ ಸ್ವಲ್ಪ ಒಂದು ಗುಟ್ಟವನ್ನು ಕೊಡಬೇಕು, ಒಂದು ಕೋಲನ್ನು ಸಪೋರ್ಟಿಗಾಗಿ. ಅದು ಕೊಟ್ಟು ನಾವು ಸ್ವಲ್ಪ ಕಟ್ಟಬೇಕಾಗತ್ತೆ ಬಿಟ್ರೆ ಅದಕ್ಕೆ ನಾವು ಇನ್ನೇನು ವಿಶೇಷವಾಗಿ ಏನು ಮಾಡಬೇಕಾಗಿಲ್ಲ. ಇದಕ್ಕೆ ಪ್ರತೀಕವಾಗಿ ಏನಾದರೂ ಹಟ್ಟಿ ಗೊಬ್ಬರ ಅಲ್ಲದೆ ಬೇರೆ ಏನಾದರೂ ಕೊಡಬೇಕಾ? ರಾಸಾಯನಿಕ ಗೊಬ್ಬರ ಬೇಕಾಗ್ತದ? ರಾಸಾಯನಿಕ ಗೊಬ್ಬರ ಕೊಟ್ಟರೆ ಗಡ್ಡೆ ಹಾಳಾಗೋಗುತ್ತೆ ಸರ್. ಕೆಲವರು ಮಾಡ್ತಾರೆ ಅದನ್ನ, ಅಂದ್ರೆ ನೋಡ್ಲಿಕ್ಕೆ ಒಂದು ವರ್ಷ ಚೆನ್ನಾಗಿ ಬರುತ್ತೆ, ಬಟ್ ಅದನ್ನ ನಾವು ಗಡ್ಡೆಯನ್ನ ಪೋಷಣೆ ಮಾಡುವಾಗ ಗಡ್ಡೆ ಎಲ್ಲ ಜಳ್ಳಾಗ್ಬಿಟ್ಟು ಅದು ಹಾಳಾಗೋಗುತ್ತೆ. ನಾವೇನ್ ಮಾಡ್ತೇವೆ, ಮಳೆಗಾಲದಲ್ಲಿ ಹೊರಗಡೆಗೆ ಇಡ್ತೇವೆ, ಆಮೇಲೆ ಅದು ಚೀಲದಲ್ಲಿ ಮಾಡ್ತೇವೆ. ಸಾಧಾರಣವಾಗಿ ನೆಲಕ್ಕೂ ಮಾಡ್ತಾರೆ, ಅಂದ್ರೆ ದೊಡ್ಡ ಜಾಗ ಇರೋರು ನೆಲ ಓಳಿ ಮಾಡಿ ಮಾಡ್ತಾರೆ. ಬಟ್ ಓಳಿ ಮಾಡಿ ಮಾಡಿದ್ರು ಕೂಡ ಆ ಗಡ್ಡೆಯನ್ನ ತೆಗೆದು ತಂಪಿರುವಂತಹ ಜಾಗದಲ್ಲಿ ಇಟ್ಕೊಂಡಿರ್ತಾರೆ. ಬೇಸಿಗೆಗಾಲದಲ್ಲಿ ಹೆಚ್ಚು ಬಿಸಿಲು ಬಂದ್ರೆ ಅದು ಬಿಸಿಲಿಗೂ ಕರಗೋಗ್ಬಿಡ್ತದೆ, ಆ ಸೆಕೆಗೂ ಕರಗೋಗುತ್ತೆ, ಒರಲೆ ಬರುತ್ತೆ. ಹಾಗಾಗಿ ಅದನ್ನ ಆ ರೀತಿಯಲ್ಲಿ ಪೋಷಣೆ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಈಗ ಸುವರ್ಣಗಡ್ಡೆಯಾಗಿ ಕತ್ತರಿಸಿಕೊಂಡು ಇದನ್ನು ಉಪಯೋಗ ಮಾಡಬಹುದು ಅಥವಾ ಒಂದು ಗಡ್ಡೆಯಿಂದ ಒಂದೇ ಗಿಡ ಬರೋದು? ಇಲ್ಲ, ಒಂದು ಗಡ್ಡೆ ಅಂತಂದ್ರೆ ಅದು ಚಂಡ ಚಂಡೆಯಾಗಿ ಬರುತ್ತದೆ. ಈ ಒಂದೇ ಗಡ್ಡೆ ಬರೋದಿಲ್ಲ, ಅದರಲ್ಲಿ ಫುಲ್ ಈರುಳ್ಳಿ ಗಡ್ಡೆ. ಹಾಗಾದ್ರೆ ಸೈಜ್ ಮಾತ್ರ ಉದ್ದ ಸೈಜ್ ಅಲ್ಲಿ ಇರ್ತದೆ ಅದು ಗಡ್ಡೆ. ಬಟ್ ಅದು ಜಾತಿ ಕೂಡ, ಗಡ್ಡೆಯನ್ನು ನೋಡಿ ಕೂಡ ನಾವು ಜಾತಿಯನ್ನ ಕಂಡುಹಿಡಿತೇವೆ. ಅಂದ್ರೆ ಕಡ್ಡಿ ಬೇರೆ ಇರ್ತದೆ, ಅದಕ್ಕೆ ಬೇರೆ ಬೇರೆ ಹೆಸರುಗಳಿದಾವೆ. ಕೆಲವು ಹೆಸರು ಹೇಳಿ. ಲಿಲ್ಲಿ ಪುಟ್ಟು ಅಂತ ಹೇಳ್ತೇವೆ, ಬಂಗಾರ ಬಣ್ಣ, ಆಮೇಲೆ ಸಂಡಿಗೆ ಕಡ್ಡಿ, ಕಿರಣ್ ಕಡ್ಡಿ, ಅಬ್ಬಲ್ಗೆ ಬಣ್ಣ. ಈಗ ಅಂದ್ರೆ ಆಯಾ ಪ್ರದೇಶಗಳಿಗೆ ಸಂಬಂಧಪಟ್ಟು ನಾವು ಇನ್ನೊಂದಿದೆ, ಯಾರದ್ದೋ ಒಂದು ಮನೆಯಿಂದ ಆ ಹೂವನ್ನು ತಂದಿರ್ತೇವೆ, ಅವ್ರ ಹೆಸರನ್ನು ಕೂಡ ನಾವು ಇಟ್ಟಿರ್ತೇವೆ ಆ ಹೂವಿಗೆ. ಈಗ ಹೆಚ್ಚು ಆಕರ್ಷಣೀಯವಾಗಿ ಕಾಣುವಂತಹದ್ದು ಗಾತ್ರದ ಆಧಾರದ ಮೇಲೋ, ಬಣ್ಣದ ಆಧಾರದ ಮೇಲೋ, ಅಥವಾ ಶೈಲಿಯಲ್ಲೋ ಹೇಗೆ? ಅದು ಹೇಗೆ ಅಂತಂದ್ರೆ, ಕೆಲವೊಂದು ಗಿಡದಲ್ಲಿ ಫುಲ್ ಹೂವಿರುತ್ತೆ, ಅದು ಒಂದು ಜಾತಿ ಇರುತ್ತೆ. ಆಮೇಲೆ ಇನ್ನೊಂದು ದೊಡ್ಡ ದೊಡ್ಡ ಸೈಜ್ಗಳು ಬರುತ್ತೆ. ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಡಬಲ್ ಕಲರ್, ಮಲ್ಟಿ ಕಲರ್ಸ್, ಅದು ತುಂಬಾ ಆಕರ್ಷಣೆ, ಮಲ್ಟಿ ಕಲರ್ಸ್ ಇರೋದು. ಆಮೇಲೆ ಕಿರಣ್ ಕಡ್ಡಿ ಅಂತ ಒಂದು ಜಾತಿ ಇದೆ, ಅದು ಸ್ವಲ್ಪ ಬಹಳ ಕಷ್ಟ ಮಾಡೋದು. ಒಂದು ವರ್ಷ ತಗೊಂಡ್ ಬಂದ್ರೆ ಕೆಲವೊಂದು ಜಾತಿದು ಗಡ್ಡೆಗಳು ಬಹಳ ಬರ್ತಾವೆ. ಈ ಕೆಲವು ಜಾತಿಯಲ್ಲಿ ಗಡ್ಡೆಗಳು ದೊಡ್ಡ ಆಗೋದೇ ಇಲ್ಲ, ಎರಡು ಗಡ್ಡೆನೋ ಮೂರು ಗಡ್ಡೆನೋ ಇರ್ತದೆ, ಒಂದೇ ಗಿಡ ಹುಟ್ಕೊಂಡಿರ್ತದೆ. ಆಮೇಲೆ ಅದು ಹೆಣೆಯನ್ನೇ ತೆಗೆದು, ನಾವು ಜರ್ಬರ ಅಂತ ಹೇಳಿ ಒಂದು ಜಾತಿ ಇದೆ, ಅದು ಸೇಮ್ ಜರ್ಬರ್ ಹೂ ಇರ್ತದಲ್ಲ, ಅದರಲ್ಲಿ ಡೇರೆ ಹೂ ಬಹಳ ಚಂದ ಕಾಣಿಸುತ್ತೆ. ಅದು ಅಂದ್ರೆ ವಿಶೇಷವಾದ ತಳಿಗಳಿದ್ರೆ ಅದು ನಿಮ್ಮನೇಲಿ ಇದ್ರೆ ನನಗೆ ಕೊಡು ಅಂತೇಳಿ ನಾವು ಈ ವಿನಿಮಯವನ್ನು ಕೂಡ ಮಾಡ್ಕೋತೇವೆ. ಆಮೇಲೆ ಈ ವರ್ಷದ ಗಡ್ಡೆಯನ್ನ ಬರುವ ವರ್ಷಕ್ಕೆ ಬಳಕೆ ಮಾಡುವುದಿದ್ರೆ ಅದನ್ನ ಹೇಗೆ ಸಂರಕ್ಷಣೆ ಮಾಡಲು ಇಟ್ಕೋಬೇಕು? ಈಗ ನಾವು ಅದು ಹೂವೆಲ್ಲ ಆಗಿ ಮುಗಿದ್ರೆ ಸಾಧಾರಣ ದೀಪಾವಳಿ ಟೈಮ್ನಲ್ಲಿ ಮುಗಿದಿರುತ್ತದೆ. ಅವಾಗ ಅದನ್ನ ನಾವೇನ್ ಮಾಡ್ತೇವೆ, ಕಿತ್ತು ಒಂದು 8 ದಿವಸ ಬಿಸಿಲಿಗೆ ಅದನ್ನ ಒಣಗಿಸಿರ್ತೇವೆ ಹಾಗೆ. ಆಮೇಲೆ ಅದನ್ನ ಒಂದು ಚೀಲದಲ್ಲಿ ತುಂಬಿ ಅದ್ರ ಮೇಲಿಂದ ಒಂದ್ ಸ್ವಲ್ಪ ರೇತಿ, ಅದಿಲ್ಲ ಅಂದ್ರೆ ಈ ಭತ್ತದ ಹೊಟ್ಟಿರ್ತದಲ್ಲ ಅದನ್ನ ಹಾಕಿ ಅದನ್ನೆಲ್ಲ ಒಂದು ಚೀಲದಲ್ಲೆಲ್ಲ ಪ್ಯಾಕ್ ಮಾಡಿ ಒಂದು ಮನೆ ಸೈಡ್ಗಳಿಗೆ, ಅಂದ್ರೆ ಜಾಸ್ತಿ ಬಿಸಿಲು ತಾಗೋದಿಲ್ವಲ್ಲ, ಆ ಜಾಗದಲ್ಲಿ ಅದನ್ನ ಶೇಖರಣೆ ಮಾಡಿ ಇಟ್ಕೊಂಡಿರ್ತೇವೆ. ಈ ಕೆಲವು ಜಾತಿಗಳಿದ್ದಾವೆ ಅದು ಮೊದಲಿಂದನೂ ಇರೋದು, ನೆಲದ ಒಳಗಡೆ ಇರ್ತದೆ, ಅದಕ್ಕೇನು ಮಾಡೋದು ಬೇಡ, ಅದು ತನ್ನಿಂದ ತಾನೇ ಹುಟ್ಕೊಂಡ್ಬಿಡ್ತದೆ. ವಿಶೇಷ ಜಾತಿಯನ್ನು ಮಾತ್ರ ನಾವು ಈ ರೀತಿ ಪೋಷಣೆ ಮಾಡಿ ಇಟ್ಕೊಳ್ಳೇಬೇಕಾಗ್ತದೆ. ಅದನ್ನ ನೆಲದಲ್ಲಿ ಇಟ್ಟರು ಕೂಡ ಅದು 10 ವರ್ಷ ಆದ್ರೂ ಅಲ್ಲೇ ಇರ್ತದೆ, ಮಳೆಗಾಲ ಬಂತಂದ್ರೆ ಹುಟ್ಕೋತದೆ, ಮತ್ತಿಲ್ಲ ಅಂದ್ರೆ ಮತ್ತೆ ವಾಪಸ್ಸು ಅಲ್ಲೇ ಇರ್ತದೆ ಅದು. ಈಗ ಮಳೆಗಾಲದಲ್ಲಿ ಬೆಳೆಯುವಂತ ಒಂದು ಹಂತದಲ್ಲಿ ಏನೇನು ಕೀಟ ರೋಗಗಳು ಬಾಧಿಸ್ತವೆ ಮತ್ತು ನಿರ್ವಹಣೆ ಎಲ್ಲ ಹೇಗೆ? ಅದು ಬೆಳೆಯೋ ಹಂತದಲ್ಲಿ ಅದಕ್ಕೆ ಬರೋದು ಅಂತಂದ್ರೆ ಹಸಿರು ಹುಳ ಬರ್ತದೆ, ಗಿಡ ತಿನ್ನುವ ಹುಳ. ಅದು ಬಂದಾಗ ನಾವು ಸ್ವಲ್ಪ ಬೇವಿನ ಎಣ್ಣೆಯನ್ನ ಮಿಕ್ಸ್ ಮಾಡಿ ಅದಕ್ಕೆ ಸ್ಪ್ರೇ ಮಾಡಿಬಿಟ್ರೆ, ಆಮೇಲೆ ಇನ್ನೊಂದು ರೀತಿ ಅದು ಎಲೆ ಮುರುಟು ಮುರುಟು ಬರ್ತದೆ, ಅದರಿಂದ ಮೊಗ್ಗು ಕೂಡ ಬಿಡೋದಿಲ್ಲ, ತುದಿಯಲ್ಲಿ ಸುರುಳಿ ಸುರುಳಿ ಆಗಿ ಅದಕ್ಕೆ ಒಂದು ರೀತಿ ಬಿಳಿ ರೀತಿಯ ಒಂದು ಹುಳ ಬರ್ತದೆ. ಅದೆರಡಕ್ಕೂ ಏನ್ ಮಾಡ್ತೇವೆ ಅಂತಂದ್ರೆ ನಾವು ಬೇವಿನ ಎಣ್ಣೆ ಹೊಡಿತೇವೆ, ಇಲ್ಲ ಸೀಗೆ ಪುಡಿ ಇರ್ತದಲ್ಲ ಅದು ಸೀಗೆ ಪುಡಿಯನ್ನ ಸ್ವಲ್ಪ ನೀರಿನಲ್ಲಿ ಕರಡಿ ಆಮೇಲೆ ಒಂದ್ ಸ್ವಲ್ಪ ಸೋಪಿನ ಪುಡಿಯನ್ನ ಹಾಕಿ ತೆಳ್ಳಗೆ ಡೈಲ್ಯೂಟ್ ಮಾಡಿ ಅದನ್ನ ಹಾಕ್ತೇವೆ. ಅದಿಲ್ಲ ಅಂದ್ರೆ ಗೋಮೂತ್ರ ಮತ್ತೆ ಸಗಣಿ ಅದನ್ನು ಕೂಡ ತೆಳ್ಳಗೆ ಮಾಡಿ ಇಡೀ ಗಿಡಗಳಿಗೆ ಹಾಕ್ಬಿಟ್ರೆ ಅದಕ್ಕೆ ಆ ರೀತಿಯಾಗಿ ರೋಗದ ಬಾಧೆ ಉಳಿದಿರೋದಕ್ಕೆ ಹೋಲಿಸಿದ್ರೆ ಬಹಳ ಕಡಿಮೆ ಇದೆ. ಡೇರಿ ವೈವಿಧ್ಯತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಇವುಗಳ ಒಂದು ದಾಖಲೀಕರಣ ಏನಾದರೂ ಪ್ರಯತ್ನ ಪಟ್ಟಿದ್ದೀರೋ? ನಮ್ಮಲ್ಲಿ ಇಷ್ಟಿದೆ ಅಷ್ಟಿದೆ ಅಂತ ಹೇಳ್ಕೊಳ್ತೀವಿ, ಆದರೆ ಎಲ್ಲಿ ಯಾವುದಿದೆ ಅಂತ ಗೊತ್ತಾಗ್ತದೆ ಮೊದಲೇ? ನಮಗೆ ಅದರಲ್ಲೇ ನಾವೊಂದು 10 ವರ್ಷ ಅದರಲ್ಲೇ ಪೊಳಗಿರೋದ್ರಿಂದ ಆ ಎಲೆಯನ್ನು ನೋಡಿ ಗಡ್ಡೆಯನ್ನು ನೋಡಿ ಕೂಡ ನಾವು ಅದರ ಜಾತಿಯನ್ನು ಕಂಡುಹಿಡಿತೇವೆ. ಈ ಎಲೆ ಇದೇ ಜಾತಿದು, ಇದು ಇಲ್ಲಿ ಪುಟ್ಟಿನ, ಅದು ಎಲೆಯಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರ್ತದೆ. ಎಲೆ ನೋಡಿ ಗಡ್ಡೆ ನೋಡಿ ಕೂಡ ಈ ರೌಂಡ್ ಒಂದು ಜಾತಿ ಇರ್ತದೆ, ಉಂಡೆ ಡೇರೆ ಅಂತ ಹೇಳ್ತೇವೆ. ಅದ್ರ ಗಡ್ಡೆ ಕೂಡ ರೌಂಡ್ ರೌಂಡೇ ಇರ್ತದೆ. ಕಡ್ಡಿ ಜಾತಿಯ ಡೇರೆ ಗಡ್ಡೆಗಳು ಬಾರೀಕಾಗಿ ಅದು ಸ್ವಲ್ಪ ಸಣಕಲ್ ತರ ಇರ್ತದೆ. ಅದು ಬಿಟ್ರೆ ಬಹಳ ಹೂ ಬಿಡೋದು, ಅದು ಗಡ್ಡೆ ಮಾತ್ರ ಫುಲ್ ಇರ್ತದೆ, ಹೂವು ಸ್ವಲ್ಪ ಪಿಚ್ ಪಿಚ್ ಆಗಿರ್ತದೆ, ಅಷ್ಟು ಚೆನ್ನಾಗಿ ಬರೋದಿಲ್ಲ, ಬಟ್ ನೋಡ್ಲಿಕ್ಕೆ ಫುಲ್ ಹೂ ಬಿಡ್ತದೆ, ಚಂದ ಕಾಣ್ತದೆ ಅಷ್ಟೇ. ಡೇರಿ ಕೃಷಿಯಿಂದ ಇನ್ನೊಂದಷ್ಟು ಹವ್ಯಾಸಗಳ ಬಗ್ಗೆ ಬರುವ, ವಿಶೇಷವಾಗಿ ನೀವು ಈ ಪ್ರಸಾದನ ಕಲೆ ಅಥವಾ ಒಂದು ವೇಷಭೂಷಣದ ತಯಾರಿಯಲ್ಲಿಯೂ ಕೂಡ ನೀವು ತೊಡಗಿಸಿಕೊಂಡಿದ್ದೀರಿ ಅಂತ ಕೇಳಿದ್ವಿ, ಈ ಬಗ್ಗೆ ಹೇಳಿ, ಈ ಒಂದು ಹವ್ಯಾಸ ಹೇಗೆ ಹುಟ್ಟುಕೊಳ್ತು, ಯಾವ ರೀತಿ ಅಭಿವೃದ್ಧಿ ಆಯಿತು? ಅದು ಏನಾಯ್ತು ಅಂದ್ರೆ, ನನ್ನ ಮಗಳು ಡಾನ್ಸ್ ಕ್ಲಾಸಿಗೆ ಹೋಗ್ತಿದ್ಲು, ನಾನು ಮೊದಲು ಟೇಲ್ರಿಂಗ್ ಅನ್ನು ಮಾಡ್ತಿದ್ದೆ, ಸುಮ್ಮನೆ ಬ್ಲೌಸು ಆ ಥರದ್ದೆಲ್ಲ ಸ್ಟಿಚ್ ಮಾಡೋದನ್ನು ಮಾಡ್ತಿದ್ದೆ. ಹಾಗೆ ನಂಗಿಲ್ಲ ಭರತನಾಟ್ಯ ಡ್ರೆಸ್ಸನ್ನು ಹೊಲಿಬೇಕು ಅಂತ ಆಸಕ್ತಿ ಹುಟ್ಟಿತು. ಹಾಗೆ ಅವರು ಟೀಚರು ನಂಗೊಂದು ಡ್ರೆಸ್ಸನ್ನು ಕೊಟ್ಟರು ಅವ್ರ ಹತ್ರ ಇರೋದನ್ನು. ಈಗ ಭರತನಾಟ್ಯ ಡ್ರೆಸ್ ಅಂತ ವಿಶೇಷ ಏನಿರೋದಿಲ್ಲ, ಯಾರಿಗೆ ಟೇಲ್ರಿಂಗ್ ಬರ್ತದೋ ಅವರೆಲ್ಲರೂ ಅದನ್ನು ಮಾಡ್ಬೋದು, ನೋಡಿದ್ರೆ ಬರ್ತದಲ್ಲ. ಅದೇ ರೀತಿ ಏನಾಯಿತು, ಅದನ್ನು ಸ್ಟಿಚ್ ಮಾಡಬೇಕು ಅಂತ ಹೇಳಿ ಆ ಡ್ರೆಸ್ಸನ್ನು ತಂದು ಇಟ್ಕೊಂಡು ಅದನ್ನು ಒಂದು ಹೊಲ್ದ ಮೇಲೆ, ಆಮೇಲೆ ನಮ್ಮ ಗುಂಪಿನಲ್ಲಿ ಎಲ್ಲ ಮಕ್ಕಳಿಗೂ ಒಂದೇ ರೀತಿಯ ಡ್ರೆಸ್ ಅನ್ನ ನಾವು ಸ್ಟಿಚ್ ಮಾಡಬೇಕು ಅಂತ ಆಯ್ತು. ಆದ್ರೆ ಅದು ಒಬ್ರಿಗೆ ಇಷ್ಟ ಆಗಿರೋದು ಇನ್ನೊಬ್ರಿಗೆ ಇಷ್ಟ ಆಗ್ಲಿಲ್ಲ. ನಮಗೆ ಬಟ್ಟೆ ಆರಿಸ್ಲಿಕ್ಕೆ 1.5 ವರ್ಷ ಬೇಕಾಯ್ತು. ಅಂದ್ರೆ ಇವ್ರಿಗೆ ಇಷ್ಟ ಆಗಿರೋದು ಅವ್ರಿಗೆ ಇಷ್ಟ ಆಗ್ಲಿಲ್ಲ, ಅವ್ರಿಗೆ ಇಷ್ಟ ಆಗಿರೋದು ಇವ್ರಿಗೆ ಇಷ್ಟ ಆಗ್ಲಿಲ್ಲ. ಇದೇನ್ ಮಾಡೋದು, ನಾನೇನಾದ್ರೂ ಒಂದು ಮಾಡ್ಬೇಕು ಅಂತ ನನ್ನ ಮನಸ್ಸಿನಲ್ಲಿ ವಿಚಾರ ಬಂತು. ಹಾಗೆ ನಮ್ಮ ಮನೆಯವರಿಗೆ ಹೇಳಿದೆ, ನಾನು ಇದನ್ನ ಒಂದು ಬಾಡಿಗೆ ರೀತಿಯಲ್ಲಿ ನಾನು ಯಾಕೆ ಮಾಡಬಾರದು ಅಂತ ಹೇಳಿ. ಅವರು ಮೊದಲು ಸ್ವಲ್ಪ ಬೇಡ ಅಂತಂದ್ರು, ಇಲ್ಲ ಚೆನ್ನಾಗಿದೆ ಮಾಡು ನೋಡೋಣ ಅಂತ ಹೇಳಿ ಅವ್ರ ಹತ್ರ ಒಂದು ಸ್ವಲ್ಪ ಒಂದು 16,000 ನಾನು ಮೊದಲು ಹಾಕಿದ್ದು. ಅದಕ್ಕೆ ಒಂದು 10 ಡ್ರೆಸ್ಸನ್ನು ಮೊದಲು ಸ್ಟಾರ್ಟ್ ಮಾಡಿದ್ದೀನಿ ನಾನು. ಇವತ್ತು ನನ್ನ ಹತ್ರ ಏನಿಲ್ಲ ಅಂತಂದ್ರೂ ಒಂದು 200 ಭರತನಾಟ್ಯ ಡ್ರೆಸ್ಸೇ ಇದೆ. ಅದಕ್ಕೆ ಸಂಬಂಧಪಟ್ಟು ಸ್ಕೂಲ್ಗಳಿಗೆಲ್ಲ ಬೇಕಾಗತ್ತಲ್ಲ, ಗ್ಯಾದರಿಂಗ್ಗಳಿಗೆಲ್ಲ ಬೇಕಾಗುವಂಥದ್ದು ಒಂದು 10-12 ಲಕ್ಷ ರೂಪಾಯಿಯ ಎಲ್ಲ ಡ್ರೆಸ್ಸಸ್ಗಳಿದ್ದಾವೆ. ನನ್ನ ಉದ್ದೇಶ ಅಂತಂದರೆ ನನಗೆ ನಿಜವಾಗ್ಲೂ ಅದನ್ನು ಮಾರ್ಕೆಟಿಂಗ್ ಅಂದರೆ ಫುಲ್ ಕಮರ್ಷಿಯಲ್ ಆಗಿ ನಾನು ಅದನ್ನು ಮಾಡ್ತಾ ಇಲ್ಲ. ಏಕೆಂದರೆ ಇಲ್ಲಿ ನಮ್ಮಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳು ಭಾಳ ಇದ್ದಾವೆ, ಬಡೋ ಮಕ್ಕಳು ಸಿಕ್ಕಾಪಟ್ಟೆ ಬರ್ತಾ ಇದ್ದಾರೆ. ಅಂದರೆ ಆ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋಂಥ ರೀತಿಯಿಂದ ಎಲ್ಲ ಬಟ್ಟೆನೂ ಭಾಳ ಅಂದರೆ ಭಾಳ ಕಡಿಮೆ. ನಂಗೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಕಾಗುವಷ್ಟು, ಯಾಕೆ ಅಂತಂದರೆ ನನಗೆ ಅದರಿಂದ ಮನೆ ನಡೆಯುವ ಅವಶ್ಯಕತೆ ಇಲ್ಲ, ನಾನು ಅದನ್ನು ಹಾಬಿಯಾಗಿಯೇ ತಗೊಂಡೆ ಅದನ್ನು ಮೇನ್ ಆಗಿ. ಇದಕ್ಕೆ ಈಗ ಮೂಲಭೂತವಾಗಿ ಕಚ್ಚಾ ವಸ್ತುಗಳು ಬೇಕಾಗ್ತವಲ್ಲ, ಈ ಬಟ್ಟೆ ಎಲ್ಲ ಇಲ್ಲಿ ಸ್ಥಳೀಯವಾಗಿ ಸಿಗ್ತದೋ ಅಥವಾ ಬೆಂಗಳೂರು ದೂರದಿಂದ ತರಬೇಕಾಗ್ತದೆ? ನಾನು ಫಸ್ಟ್ ಇಲ್ಲೇ ಅಂಗಡಿಯಲ್ಲಿ ತಗೊಳ್ತಿದ್ದೆ, ಆಮೇಲೆ ನಿಧಾನವಾಗಿ ಇಲ್ಲಿಂದ ನಮಗೆ ಹುಬ್ಳಿ ಬಹಳ ಹತ್ರ, ಅಲ್ಲಿ ನಮಗೆ ಹೋಲ್ಸೇಲ್ ಮಾರ್ಕೆಟ್ ಸಿಗತ್ತೆ, ಅಲ್ಲಿಂದ ಇವಾಗ ಎಲ್ಲವನ್ನು ಅಲ್ಲಿಂದನೇ ತರ್ತೀನಿ. ಈಗ ನನ್ನ ವ್ಯಾಪ್ತಿ ಎಲ್ಲಿವರೆಗೆ ಹೋಗಿದೆ ಅಂತಂದ್ರೆ, ನಾನು ಇಲ್ಲಿಂದ ಕಾರವಾರಕ್ಕೆ ನನ್ನ ಬಟ್ಟೆ ಹೋಗುತ್ತೆ, ದಾಂಡೇಲಿ ಹೋಗುತ್ತೆ, ಅಂಕೋಲಾ ಹೋಗುತ್ತೆ, ಹೊನ್ನಾವರ ಹೋಗುತ್ತೆ, ಈ ಕಡೆ ಅಂಬಿಕಾನಗರ, ಸಿರ್ಸಿ, ಎಲ್ಲ ಕಡೆಗೂ ಕೂಡ ನಾನು ಈ ಭರತನಾಟ್ಯ ಡ್ರೆಸ್ ಕಾಸ್ಟ್ಯೂಮ್ ಅನ್ನು ಅಲ್ಲಿ ಕಳಿಸೋದ್ರಿಂದ ಆ ಟೀಚರ್ಸ್ಗಳು ಪರಿಚಯ ಆಗಿ ನಂಗೆ ಇಷ್ಟು ಡ್ರೆಸ್ಗಳು ಬೇಕು, ಈ ಸೈಜ್ನಲ್ಲಿ ಬೇಕು ಅಂತ ಒಂದು ಲಿಸ್ಟನ್ನು ಕಳಿಸ್ಬಿಡ್ತಾರೆ. ಅದನ್ನು ನಾನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಈಗಂತೂ ವಾಟ್ಸಪ್ನಲ್ಲಿ ಏನು ಬೇಕಾದರೂ ಮಾಡ್ಬೋದು. ಅವರಿಗೆ ಫೋಟೋವನ್ನು ಹಾಕ್ತೀನಿ, ಈ ಕಲರ್ಸಲ್ಲಿ ನನ್ನ ಹತ್ರ ಇಷ್ಟು ಸೆಟ್ ಇದೆ, ಈ ಕಲರ್ಸ್ನಲ್ಲಿ ಇಷ್ಟು ಸೆಟ್ ಇದೆ ಅಂತ ಹೇಳಿ ಅವ್ರಿಗೆ ಫೋಟೋವನ್ನು ಮೊದಲು ಕಳಿಸಿರ್ತೀನಿ. ಈ ಕಲರ್ ಡ್ರೆಸ್ ಇಷ್ಟು ಕಳಿಸು, ಇದನ್ನು ಇಷ್ಟು ಕಳಿಸು ಅಂತೇಳಿ ಅವರು ಹೇಳ್ತಾರೆ. ಈಗ ಮತ್ತೆ ಕೊರಿಯರ್ ಇತ್ತು, ಕಾರ್ಗೋ ಕೊರಿಯರು, ಕೊರಿಯರ್ ಮುಖಾಂತರ ಕಳಿಸ್ಬಿಡ್ತಿದ್ದೆ. ಇವಾಗ ಒಂದು 2 ಮಂತ್ಸ್ ಆಯಿತು, ಅದು ಕೂಡ ಬಂದಾಗಿದೆ. ಆದರೂ ಬಸ್ನಲ್ಲಿ ಡ್ರೈವರ್ಸ್ ತಗೊಂಡೋಗಿ ಕೊಡ್ತಾರೆ ಎಲ್ಲಿಗೆ ಬೇಕಾದರೂ, ನಾವು ಟ್ರಾನ್ಸ್ಪೋರ್ಟಿಗೇನು ಸಮಸ್ಯೆ ಆಗೋದಿಲ್ಲ ಇದರಿಂದ. ಆಮೇಲೆ ಈಗ ಈ ಒಂದು ವೇಷಭೂಷಣದ ಸಂರಕ್ಷಣೆ ಮಾಡುವಂತಹದ್ದು, ಈಗ ಒಂದ್ಸಾರಿ ಉಪಯೋಗ ಮಾಡಿದ ನಂತರ ಅದನ್ನ ವಾಶ್ ಮಾಡಬೇಕು ಅಥವಾ ಒಂದು ನಿರ್ವಹಣೆ ಮಾಡುವುದೆಲ್ಲ ಹೇಗೆ? ಈಗ ಒಂದ್ಸರಿ ಕಳಿಸಿದ ಮೇಲೆ ಅದೆಲ್ಲ ಬಂದ ತಕ್ಷಣ ವಾಶ್ ಮಾಡಲೇಬೇಕು. ಅದನ್ನ ಹಾಗೆ ಕೊಟ್ರೆ ಮೊದಲು ಡ್ರೈ ವಾಶ್ ಬೇಕಾಗಲ್ಲ. ಡ್ರೈ ವಾಶ್ ಅಂದ್ರೆ ಈ ರೇಷ್ಮೆದನ್ನಾದ್ರೆ ಮಾತ್ರ ಡ್ರೈ ವಾಶ್ ಮಾಡಬೇಕಾಗತ್ತೆ. ಈ ಕಾಮನ್ ಆಗಿ ನಾವು ಚೈನಾ ಸಿಲ್ಕು ಸಿಲ್ಕ್ಗಳಲ್ಲಿ ನಾವು ಅದನ್ನ ಮಾಡ್ತೇವೆ. ಅದರಿಂದ ವಾಶಿಗೆ ಅಂತ ಹೇಳಿ ಒಬ್ರು ಹಳ್ಳಿಯಿಂದ ಒಬ್ರು ಕರ್ಸ್ಕೋತೇನೆ. ಒಂದಷ್ಟು ಬಟ್ಟೆಗಳಿರ್ತವೆ, ಇಡೀ ದಿವಸ ಅವ್ರಿಗೆ ಬಟ್ಟೆ ತೊಳೆಯೋದೇ ಆಗತ್ತೆ. ಅದನ್ನ ಅವರು ವಾಶ್ ಮಾಡಿಕೊಡ್ತಾರೆ. ಆಮೇಲೆ ಅದನ್ನ ನಾನೇನ್ ಮಾಡ್ತೀನಿ, ಇಲ್ಲೊಬ್ರು ಇಸ್ತ್ರಿ ಅವರಿದ್ದಾರೆ, ಅವರಿಗೂ ಅದನ್ನ ಕೊಟ್ಬಿಡ್ತೀನಿ. ಅವ್ರು ಐರನ್ ಮಾಡಿ ತಂದು ಕೊಡ್ತಾರೆ, ಮತ್ತೆ ಅದು ರೀ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಕೆಲವೊಂದ್ಸರಿ ಏನಾಗುತ್ತೆ, ನಿನ್ನೆ ಒಂದು ಪ್ರೋಗ್ರಾಮ್ ಇರುತ್ತೆ, ಆಮೇಲೆ ಬಿಟ್ಟು ಮಿದ್ಲು ಒಂದೇ ದಿನ ಗ್ಯಾಪ್, ಆಮೇಲೆ ಇಲ್ಲ ನಮಗೆ ತೊಂದರೆ ಇಲ್ಲ ಅದು ನನಗೆ ಕೊಡು ನಾವು ವಾಶ್ ಮಾಡ್ಕೊಡ್ತೇವೆ ಅನ್ನೋರು ಕೂಡ ಇದ್ದಾರೆ. ಅವರಿಗೆ ನೋಡ್ರಿ ಇದು ವಾಶ್ ಆಗಿಲ್ಲ, ನೀವು ಮಾಡ್ಕೊಳ್ಳೋದಾದ್ರೆ ಕೊಡ್ತೇನೆ ಅಂತ ಹೇಳಿ ಇದ್ದಿದ್ದನ್ನ ಹೇಳಿ ಕೊಟ್ಬಿಡ್ತೇನೆ. ಈಗ ಕೆಲವು ಕಡೆಗಿದೆ ಸರ್, ಹುಬ್ಳಿಯಲ್ಲಿದೆ ಮತ್ತೆ ಬೆಂಗಳೂರಿನಲ್ಲೆಲ್ಲ ಹೇಗೆ ಅಂತಂದ್ರೆ ಗಂಟೆಗೆ ಅವರದ್ದು ಬಾಡಿಗೆ ಹೋಗುತ್ತೆ, ಅಂದ್ರೆ ಒಂದು ತಾಸಿಗೆ ಇಷ್ಟು ಅಂತ. ಈಗ ನಮ್ದು ಹೇಗೆ ಅಂತಂದ್ರೆ, ನಾನು 3 ದಿನದ ಟೈಮು, ನಾಳೆಗೆ ಕಾರ್ಯಕ್ರಮ ಇದೆ, ನಾನು ಇವತ್ತು ಕೊಡ್ತೀನಿ, ಇಲ್ಲ ನನಗೆ ಇನ್ನೆಲ್ಲೂ ಕಾರ್ಯಕ್ರಮ ಇಲ್ಲ ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಇಲ್ಲ ನಮ್ಗೆ ಒಂದ್ಸರಿ ಹಾಕಿ ನೋಡಿ ಅದನ್ನ ಫಿಟ್ಟಿಂಗ್ ಮಾಡ್ಕೋಬೇಕು, ಒಂದ್ ದಿವಸ ಮೊದಲು ಕೊಡಿ ಅಂತಾರೆ. ಒಂದ್ ದಿವಸ ಮೊದಲು ಕೊಡ್ತೀನಿ, ಆಮೇಲೆ ಕಾರ್ಯಕ್ರಮ ಮುಗಿದ್ಮೇಲೆ ಅದ್ರ ಮಾರನೇ ದಿವಸ ಅವರು ತಂದು ಕೊಡ್ತಾರೆ. ಅಂದ್ರೆ 3 ರಿಂದ 4 ದಿನದ ಗ್ಯಾಪ್ ಇಟ್ಟೆ ಅದನ್ನ ಇನ್ನೊಂದ್ ಕಡೆ ಬುಕ್ ಮಾಡೋದಾದ್ರೂ ಹಾಗಿರ್ತದೆ. ಈಗ ವೇಷಭೂಷಣವನ್ನ ನೀವು ಕೊಡುವವರಿಗೆ ಎಷ್ಟು ಜವಾಬ್ದಾರಿ ಇದೆಯೋ, ತಗೊಂಡು ಹೋಗುವವರಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ. ಅವರೊಂದು ಜವಾಬ್ದಾರಿ ಏನು? ಸಾಧಾರಣವಾಗಿ ಸರ್ ಎಲ್ಲಾನು ತಂದು ಕೊಡ್ತಾರೆ, ಆದ್ರೆ ಅದರಲ್ಲೂ ಬೇಜವಾಬ್ದಾರಿಯಿಂದ ಕೆಲವರು ಕೆಲವು ವಸ್ತುಗಳನ್ನ ಕಳ್ಕೊಂಡು ಬರ್ತಾರೆ, ಆಮೇಲೆ ಕೆಲವೊಂದು ಹಾಳು ಮಾಡ್ಕೊಂಡು ಬರ್ತದೆ. ಈಗ ಕೆಲವೊಂದು ಕಿರೀಟಗಳು ಆ ರೀತಿ ಎಲ್ಲ ಡಿಲಿಕೇಟ್ ಐಟಮ್ಸ್ಗಳು ಇರ್ತವೆ, ಅದನ್ನ ಮುರ್ಕೊಂಡು ಮಾಡ್ಕೊಂಡು ತರ್ತಾರೆ. ಅಷ್ಟು ತಂದಾಗ ಕೆಲವರು ಬಡವರೆಲ್ಲ ಇದ್ರೆ ನನಗೆ ಅದರದ್ದು ರೊಕ್ಕ ಬಂದಿದ್ದಿದ್ರೆ ಇರ್ಲಿ ಬಿಡ್ರಿ ಅಂತ ಹೇಳ್ಬಿಡ್ತೇನೆ, ಇಲ್ಲ ಅಂತಾದ್ರೆ ಅದ್ರ ಚಾರ್ಜ್ ಅನ್ನ ಅವ್ರಿಗೆ ಮಾಡ್ತೇನೆ. ಆಮೇಲೆ ಈಗ ಸಾಮೂಹಿಕ ನೃತ್ಯಗಳು ಇರ್ತಾವಲ್ಲ, ಈಗ ಸ್ಕೂಲ್ ಡೇ ಟೈಮ್ನಲ್ಲಿ ಅಥವಾ ಕಾಲೇಜ್ ಡೇ ಟೈಮ್ನಲ್ಲಿ ಎಲ್ಲ ಬೇಕಾಗ್ತದೆ, ಈ ಭರತನಾಟ್ಯ ಡ್ರೆಸ್ ಅಲ್ಲದೆ ಬೇರೆ ರೀತಿಯ ಒಂದು ವೇಷಭೂಷಣ ಕೂಡ ನೀವು ಸಿದ್ಧತೆ ಮಾಡ್ಕೊಂಡು ಇರ್ತೀರಾ? ಹೌದು, ಎಲ್ಲದೂ ಇದೆ. ಮತ್ತಿನ್ನೊಂದೇನು ಅಂತಂದ್ರೆ, ನಾನು ಬೇರೆಯವ್ರ ಹತ್ರ ಅದನ್ನ ಸ್ಟಿಚ್ ಮಾಡಿಸ ಅಂದ್ರೆ ಬೇರೆಯವರು ಅಂದ್ರೆ ಕೆಲಸಕ್ಕೆ ಒಂದ್ 2-3 ಜನ ಇದ್ದಾರೆ, ಬಟ್ ಅದು ಎಲ್ಲವನ್ನು ಸ್ವಂತಾಗಿ ಮಾಡೋದ್ರಿಂದ ಕಾಸ್ಟ್ಗಳು ಕಡಿಮೆ ಆಗುತ್ತೆ. ಈಗ ಅವರಿಗೆಲ್ಲ ಏನಾಗುತ್ತೆ, ಬೇರೆ ಕಡೆ ಈಗ ಅದನ್ನೇ ಪರ್ಟಿಕ್ಯುಲರ್ ಮಾಡುವವರು ಇನ್ನೊಂದ್ ಕಡೆ ಎಲ್ಲ ಸ್ಟಿಚ್ ಮಾಡಿಸಿರ್ತಾರೆ, ಅದರದ್ದು ಚಾರ್ಜ್ ಕೂಡ ಅವ್ರಿಗೆ ಬೀಳುತ್ತೆ. ಈಗ ನಮಗೇನಾಗುತ್ತೆ, ನಾನು ಸ್ಟಿಚಿಂಗ್ ಮಾಡಿಸಿದ್ದಷ್ಟೇ, ನನ್ನ ಹತ್ರ ಈಗ ಆಕ್ಚುಲಿ 3 ಜನ ಕಂಟಿನ್ಯೂ ಇರ್ತಾರೆ ಹೊಲಿಲಿಕ್ಕೆ. ಈಗ ಏನಾಗುತ್ತೆ, ನಾಳೆಗೆ ನಮ್ಗೆ ಈ ಬಟ್ಟೆಗಳು ಬೇಕು ಅಂತ ಕೆಲವು ಏನಾಗಿರ್ತದೆ, ನಮ್ಮ ಹತ್ರ ಇರೋದಿಲ್ಲ, 2 ಡೇಸ್ ಟೈಮ್ ಇರ್ತದೆ, ಆದ್ರೂ ಕೂಡ ಒಂದು 20 ಡ್ರೆಸ್ ಬೇಕು ಅಂದ್ರೂ ಕೂಡ ನಾವು ರೆಡಿ ಮಾಡಿಬಿಡ್ತೇವೆ ಒನ್ ಡೇದಲ್ಲಿ. ಬೇರೆ ಬೇರೆ ಕಟಿಂಗ್ಸ್ ಅನ್ನ ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ಪಾರ್ಟ್ಸ್ ಅನ್ನ ಕೊಟ್ಬಿಟ್ರೆ ಅವ್ರು ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಈಗ ಗಾರ್ಮೆಂಟ್ಸ್ ರೀತಿಯಲ್ಲಿ ಅವು ಗಾರ್ಮೆಂಟ್ಸ್ ಅಲ್ಲೆಲ್ಲ ಹಾಗೆಲ್ಲ, ಸ್ಲೀವ್ ಸೇರ್ಸೋರೊಬ್ರು, ಕಾಲರ್ ಸೇರ್ಸೋರೊಬ್ರು, ಅದೇ ರೀತಿಯಲ್ಲೇ ಒಂದೊಂದ್ ಪಾರ್ಟ್ ಅನ್ನ ಒಬ್ಬೊಬ್ಬರು ರೆಡಿ ಮಾಡಿಬಿಡ್ತಾರೆ. ಹಾಗಾಗಿ 2 ಡೇಸ್ ಅಲ್ಲಿ ಎಷ್ಟು ಬೇಕೋ ಅಷ್ಟು ರೆಡಿ ಆಗ್ಬಿಡುತ್ತೆ ಸರ್. ಈಗ ವೇಷಭೂಷಣದ ಜೊತೆ ಜೊತೆಗೆ ಕಿರೀಟಗಳು ಆಗ್ಬಹುದು, ಆಯುಧಗಳಾಗ್ಬಹುದು, ಇಂಥದ್ದು ಕೂಡ ಬೇಕಾಗ್ತದೆ, ಅದನ್ನು ಕೂಡ ನೀವು ತಯಾರು ಮಾಡ್ತೀರಾ? ಹೌದು, ಅದನ್ನು ನಾವೇ ಸ್ವಂತವಾಗಿ ತಯಾರು ಮಾಡ್ಕೊಳ್ತೀವಿ. ಅದರ ಬಗ್ಗೆ ಹೇಳಿ, ಕತ್ತಿ ಬೇಕು, ವರಸೆ ಬೇಕು, ಕತ್ತಿ ಗುರಾಣಿ ಬೇಕು ಅಂತಂದ್ರೆ ಕತ್ತಿಯನ್ನು ನಾನೇನ್ ಮಾಡ್ತೀನಿ, ಹಾರ್ಡ್ ಬೋರ್ಡ್ ಬರುತ್ತಲ್ಲ ಅದನ್ನ ಹಾರ್ಡ್ ಬೋರ್ಡ್ ಅನ್ನ ನಾವು ಹೋಗಿ ನಮ್ಮ ಮನೆಗೆ ಒಬ್ರು ಪರಿಚಯದವರು ಇದ್ದಾರೆ ಆಚಾರಿ, ಅವರದ್ದು ಮಷನ್ ಇದೆ, ಕಟಿಂಗ್ ಮಷನ್, ಕಟಿಂಗ್ ಮಾಡಿಸ್ಕೊಂಡ್ಬಿಡ್ತೇನೆ. ಆಮೇಲೆ ಅದಕ್ಕೆ ಸಿಲ್ವರ್ ಕಲರ್ ಪೇಪರ್, ಸಿಲ್ವರ್ ಬೇಕಾದ್ರೆ ಸಿಲ್ವರ್ ಪೇಪರು, ಗೋಲ್ಡನ್ ಬೇಕಾದ್ರೆ ಗೋಲ್ಡನ್ ಪೇಪರು, ಅದನ್ನ ಸುತ್ಕೊಂಡ್ಬಿಡೋದು. ಆಮೇಲೆ ಗುರಾಣಿ ಬೇಕು ಅಂದ್ರೆ ನಮ್ದು ದೋಸೆ ಮುಚ್ಚಲ ಇದೆ ಅಲ್ಲ, ಅದನ್ನೇ ಬಳಸ್, ಯಾಕೆಂದ್ರೆ ಅದು ಹಾಳಾಗೋದಿಲ್ಲ, ಇನ್ನು 10 ವರ್ಷ ಇಟ್ಟರು ಏನು ಹಾಳಾಗೋದಿಲ್ಲ ಸರ್, ಅದು ಅದನ್ನೇ ಬಳಸ್ಕೊಂಡು ಮಾಡ್ಕೊಂಡಿದ್ದೀನಿ ಸರ್. ಅದು ಈಗ ನಾನು ಆಕ್ಚುಲಿ ಕಿರೀಟವನ್ನ ನಾನು ಬೆಂಗಳೂರಿನಲ್ಲಿ ಕೇಳಿದೆ, ಅಲ್ಲಿ ಏನಾಗಿದೆ, 1 ಕಿರೀಟಕ್ಕೆ 8,000-6,000 ಅಂತ ಹೇಳ್ತಾರೆ. ನಾನು ಇಲ್ಲಿ ತಗೊಳ್ಳೋದು 100 ರುಪೀಸ್, 200 ರುಪೀಸ್, 50 ರುಪೀಸ್ ಒಂದು ಕಿರೀಟಕ್ಕೆ ನಾನು ಒಂದಿನದ ಚಾರ್ಜ್ ಮಾಡೋದು, ಅದು ತಂದ್ರೆ ನನ್ನ ಹತ್ರ ಸಾಧ್ಯ ಇಲ್ಲ. ಸೊ ಹಾಗಾಗಿ ಏನ್ ಮಾಡ್ತೇನೆ, ನಾನೇ ಅದು ಕೆಲವು ರಾ ಮಟೀರಿಯಲ್ಸ್ ಅನ್ನ ತಗೊಂಡು ಅದನ್ನ ಎಲ್ಲ ಕಟ್ ಮಾಡಿ ಸ್ವಂತವಾಗಿ ನಾನೇ ತಯಾರು ಮಾಡ್ಕೋತೇನೆ. ಅದು ಕಿರೀಟವನ್ನು ಕೂಡ ನೀವು ತಯಾರು ಮಾಡ್ಕೊತೇನೆ. ಆಮೇಲೆ ಈಗ ಮೇಕಪ್ ಮಾಡುವಂತದ್ದು, ಅದನ್ನು ಕೂಡ ಏನಾದ್ರು ಮಾಡುವುದಿದೆಯಾ? ಮೇಕಪ್ ಅಂದ್ರೆ ನಾನು ಅದನ್ನ ಕಮರ್ಷಿಯಲ್ ಆಗಿ ಮಾಡ್ತಾ ಇಲ್ಲ, ಬಟ್ ಮೇಕಪ್ ಮಾಡ್ಲಿಕ್ಕೆ ಬರ್ತದೆ. ನನ್ನ ಮಗಳು ಡಾನ್ಸ್ ಮಾಡೋದ್ರಿಂದ ಅವಳಿಗೆ ನಾನು ಮಾಡ್ತೇನೆ, ಇಲ್ಲಿ ಕೆಲವರು ನಂಗೆ ಏನು ಬರೋದಿಲ್ಲ ಒಂದ್ಸರಿ ಮಾಡ್ಕೊಡು ಅಂತಂದ್ರೆ ಮಾಡ್ಕೊಡ್ತೇನೆ. ಆ ರೀತಿಯಲ್ಲಿ ಅಷ್ಟು ಬಿಟ್ರೆ, ಯಾಕೆಂದ್ರೆ ಈ ವ್ಯವಸ್ಥೆನಲ್ಲಿ ನಾನು ಅದನ್ನು ಹಿಡಿದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇವೆಲ್ಲವನ್ನು ನಿಭಾಯಿಸೋದಕ್ಕೆ ನಿಮಗೆ ಒಬ್ಬರಿಂದಲೇ ಸಾಧ್ಯ ಆಗ್ತದೆ ಅಥವಾ ಸಹಾಯಕರು ಅಂತ ಇದ್ದಾರೆ? ಸಹಾಯಕರಿದ್ದಾರೆ, ಅಂದ್ರೆ ಬಟ್ಟೆ ಸ್ಟಿಚ್ ಮಾಡ್ಲಿಕ್ಕಿದ್ದಾರೆ, ಆಮೇಲೆ ಬಂದಿರೋ ಬಟ್ಟೆಯನ್ನ ಸರಿಯಾಗಿ ಜೋಡಿಸಿಡ್ಬೇಕು, ವಿಂಗಡಣೆ ಮಾಡಿಡ್ಬೇಕು. ಅಂದ್ರೆ ಯಾವ್ದನ್ನ ವಾಶಿಗೆ ಹಾಕೋದು, ಯಾವ್ದನ್ನ ಮತ್ತೆ ರೀ ಅದನ್ನ ಪ್ಯಾಕ್ ಮಾಡಿ ಇಟ್ಕೊಳ್ಳೋದು, ನಾವು ಅದನ್ನ ಎಲ್ಲಿ ಇಟ್ಕೋಬೇಕು, ಸುಮ್ನೆ ಎಲ್ಲೋ ಒಂದೊಂದ್ ಕಡೆ ಇಟ್ಕೊಂಡ್ರೆ ಅದು ಬಂದಾಗ ತೆಗಿಬೇಕಲ್ಲ ಅದೇ ಬಟ್ಟೆ ಬೇಕು ಅಂತ ಹೇಳಿ. ಈಗ ಒಂದು ನಮ್ಗೆ ಕೋಲಾಟಕ್ಕೆ ಒಂದ್ ಬಟ್ಟೆ ಬೇಕು ಅಂದ್ರೆ ನಾವು ಪರ್ಟಿಕ್ಯುಲರ್ ಅದೇ ಬ್ಯಾಗ್ ಅಲ್ಲ ತೆಗಿಯೋದು, ಭರತನಾಟ್ಯದ ಈ ಕಲರ್ ಬೇಕು ಅಂದ್ರೆ ಆ ಬ್ಯಾಗ್ ನಿಂದ ತೆಗಿತೇವೆ, ಆಮೇಲೆ ಇನ್ಯಾವುದೋ ಒಂದು ಬೇಕು ಅಂದ್ರೆ ಅದೆಲ್ಲ ಸಂಪೂರ್ಣವಾಗಿ ಡಿವೈಡ್ ಮಾಡ್ಕೊಂಡು ನಾವು ಇಟ್ಕೊಂಡಿರ್ತೇವೆ. ನಿಮ್ಮ ಈ ವೇಷಭೂಷಣಗಳು ಎಲ್ಲೆಲ್ಲ ಹೋಗಿವೆ? ನನ್ನ ವೇಷಭೂಷಣ ಕಾರವಾರ ಹೋಗಿದೆ, ಆಮೇಲೆ ಗೋವಾ ಹೋಗಿದೆ, ದಾಂಡೇಲಿ, ಹೊನ್ನಾವರ, ಅಂಕೋಲಾ, ಬೆಂಗಳೂರು, ಧಾರವಾಡ, ಮತ್ತೆ ಹಳಿಯಾಳ ನನ್ನ ಸುತ್ತಮುತ್ತಲಿನ ಎಲ್ಲ ತಾಲೂಕುಗಳಿಗೂ ಹೋಗಿದೆ. ಈ ಬರೀ ಭರತನಾಟ್ಯಕ್ಕೆ ಮಾತ್ರ ಸಂಬಂಧಪಟ್ಟಂತಹ ವೇಷಭೂಷಣ ಇದೆಯೋ ಅಥವಾ ನಾಟಕಗಳಿಗೂ ಯಕ್ಷಗಾನಕ್ಕೂ ಅಂತ ಸಂಬಂಧಪಟ್ಟಂತಹ ವೇಷಭೂಷಣ ಇದೆಯಾ? ಯಕ್ಷಗಾನದ್ದು ಇಲ್ಲ ಸರ್, ಯಕ್ಷಗಾನದ್ದು ಬಹಳ ಕಾಸ್ಟ್ಲಿ ಆಗ್ತದೆ. ಮತ್ತೆ ಯಕ್ಷಗಾನವನ್ನ ನಿರ್ವಹಣೆ ಮಾಡೋದ್ರ ಜೊತೆಗೆ ನಾವು ಅದನ್ನ ರೆಡಿ ಮಾಡಿಕೊಡ್ಲಿಕ್ಕೆ ಹೋಗ್ಲೇಬೇಕು ಅವ್ರ ಜೊತೆಗೆ, ಯಾಕೆಂದ್ರೆ ಕಿರೀಟವನ್ನ ಕಟ್ಕೊಡೋದು ಮತ್ತೆ ಮೇಕಪ್ಪಿಗೆಲ್ಲ ಹೋಗ್ಲೇಬೇಕಾಗತ್ತೆ. ಯಕ್ಷಗಾನದನ್ನ ಇಟ್ಕೊಂಡಿಲ್ಲ, ನಾಟಕದೆಲ್ಲ ಇದೆ. ಸಾಧಾರಣ ಸಣ್ಣ ಮಕ್ಕಳಿಗೆ ಬೇಕಾದ್ದು, ದೊಡ್ಡವರಿಗೆ ಬೇಕಾಗೋದೆಲ್ಲದೂ ಇಲ್ಲ. ಸಣ್ಣ ಮಕ್ಕಳಿಗೆ ಬೇಕಾಗುವಂತ ಈ ಸ್ಕೂಲ್ ಲೆವೆಲಲ್ಲಿ ಏನು ಬೇಕೋ ಪೌರಾಣಿಕವಾಗಿರ್ಲಿ ಅದಕ್ಕೆ ಯಾವ್ಯಾವ್ದು ಬೇಕೋ ಎಲ್ಲಾನು ಇದೆ. ತಲೆಯಿಂದ ಮುಂಡಾಸು ದೊಡ್ಡದು ಅಂತ ಹೇಳುವಂತ ಒಂದು ಗಾದೆ ಇದೆ. ಬಹುಶಃ ಇದೆ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಈಗ ಅವರವರ ತಲೆಗೆ ಸೂಟ್ ಆಗುವಂತಹ ಕಿರೀಟವೇ ಹೇಗೆ ಸಿಗ್ತದೆ? ಅದು ಸರ್ ಹಿಂದ್ಗಡೆಗೆ ಅಡ್ಜಸ್ಟ್ ಮಾಡ್ಕೊಳ್ಲಿಕ್ಕೆ ವ್ಯವಸ್ಥೆ ಇರ್ತದೆ. ಅದು ಹಿಂದ್ಗಡೆಗೆ ಅದು ಸರಿಯಾಗಿ ನಾವು ವೆಲ್ಕ್ರೋತರ ನಾವು ಅದಕ್ಕೆ ಹೇಗೆ ಬೇಕೋ ಯಾವ ತಲೆಗೆ ಬೇಕಾದ್ರೂ ಅದನ್ನ ಅಡ್ಜಸ್ಟ್ ಮಾಡ್ಬೋದು. ಈಗ ಚಿಕ್ಕ ಮಕ್ಳಿಗೆ ಬೇಕು ಅಂದ್ರೆ ಚಿಕ್ಕ ಮಕ್ಳಿಗೆ, ಅದರಲ್ಲೂ ಕೆಲವೊಂದಷ್ಟು ಏನ್ ಮಾಡಿದೆ ನಾನು ಅಂದ್ರೆ ಪಾಟ್ಗಳು ಆಮೇಲೆ ಪ್ಲಾಸ್ಟಿಕ್ ಬಾಲ್ಗಳು ಅದನ್ನೆಲ್ಲ ಬಳಸ್ಕೊಂಡು ಮಾಡಿರೋದ್ರಿಂದ ಮಕ್ಕಳ ತಲೆ ಸಾಧಾರಣ ಒಂದೇ ಸೈಜ್ ಅಲ್ಲಿ ಇರುತ್ತೆ. ಅದಕ್ಕೇನಾದ್ರೂ ಸ್ವಲ್ಪ ಬೇಕು ಅಂತಂದ್ರೆ ಅದಕ್ಕೆ ನಾವೇನಾದ್ರೂ ಒಳಗಡೆಯಿಂದ ಬಟ್ಟೆಯನ್ನ ಸುತ್ತಕೊಂಡು ಮಾಡ್ಬೋದು. ಮತ್ತೆ ವಿಗ್ಗಳಿದಾವಲ್ಲ, ವಿಗ್ ಅನ್ನ ಬಳಸ್ಕೊಂಡು ಅದನ್ನ ಬಳಸ್ಕೋಬಹುದು. ಮನೆಯ ಒಂದು ಭಾಗ ಇದಕ್ಕೆ ಬೇಕು ಇದನ್ನ ಇಡುವುದಕ್ಕೆ. ಹೌದು, ಅಂದ್ರೆ ನಮ್ದೇನು ಒಂದು ಕೋಣೆ ಅಲ್ಲ, ಫುಲ್ ಒಂದು ಮನೇನೆ ಆ ಕಡೆಗಿದೆ, ಇಲ್ಲಿ ಇರುವಷ್ಟು ಆ ಕಡೆಗೂ ಇದೆ. ಸರಿ, ಈಗ ಗಾಯತ್ರಿ ಅವರು ಇನ್ನಿತರ ಹವ್ಯಾಸಗಳ ಬಗ್ಗೆ ಸ್ವಲ್ಪ ಹೇಳಿ. ನಂಗೆ ಸರ್ ಯಾವ ರಂಗದಲ್ಲಿ ಹೋದ್ರು ಇಷ್ಟ ಇದೆ. ಸಂಗೀತದಲ್ಲಿ ಜೂನಿಯರ್ ಆಗಿದೆ, ಆಮೇಲೆ ನಮ್ದು ಒಂದು ಭಜನಾ ಟೀಮ್ ಇದೆ, ಆಮೇಲೆ ಕೆಲವು ನಮ್ದು ಸ್ತೋತ್ರಗಳು ಶ್ಲೋಕಗಳು ಆ ರೀತಿ ಟೀಮ್ಗಳು ಕೂಡ ಇದೆ. ನಂಗೆ ಕೃಷಿಯಲ್ಲಿ ಎಲ್ಲದಕ್ಕಿಂತ ಇಂಟ್ರೆಸ್ಟ್ ಕೃಷಿಯಲ್ಲಿ ಬಹಳ ಇಂಟ್ರೆಸ್ಟು. ಸಾವಯವ ಕೃಷಿ ನಮ್ದು ಇಲ್ಲಿಂದ ಒಂದು 12 ಕಿಲೋಮೀಟರ್ ನಮ್ದು ಹಳ್ಳಿ ಇದೆ, ಅಲ್ಲಿಗೆ ಹೋಗಿ ನಾವೀಗ 4 ವರ್ಷದಿಂದ ಮೊಗೆಕಾಯಿ ಅಂತ ಹೇಳ್ತಾರೆ ಅದನ್ನ ನಾವು 1 ವರ್ಷ ಕೂಡ ಅದನ್ನ ಕೆಡದೆಲೆ ಫ್ರಿಡ್ಜ್ ಇಲ್ದೆಲೆ ಇಟ್ಕೊಂಡು ಅದನ್ನ ಕಾಪಾಡ್ಕೊಳ್ಬಹುದು. ಆ ಕೃಷಿಯನ್ನ ಅದು 2 ತಿಂಗಳ ಬೆಳೆ, ಅದನ್ನ ಕೂಡ ಬೇಸಿಗೆಯಲ್ಲಿ ಮಾಡೋದು. ಈ ಟೈಮ್ನಲ್ಲಿ ಅದು ಬೀಜ ಹಾಕ್ಬಿಟ್ರೆ ಇನ್ನು 2 ತಿಂಗಳಲ್ಲಿ ಕಾಯಿ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಹಾ, ಲಾಸ್ಟ್ ಜೂನ್ವರೆಗೂ ಕಾಯಿ ಬಿಡ್ತಾ ಇರ್ತದೆ, ಬಟ್ ಫಸ್ಟ್ ಬಂದಿರುವಂತ ಫಲವನ್ನು ನಾವು ಅದನ್ನ ಬೀಜಕ್ಕೆ ಇಡ್ತೇವೆ ಮತ್ತೆ ಅದನ್ನ ಬಳಸ್ಕೊಳ್ಳಿಕ್ಕೆ ಇಡ್ತೇವೆ. ಈಗ ಒಂದ್ 2 ವರ್ಷದಲ್ಲಂತೂ ಸುಮಾರು ಒಂದು 30-40 ಟನ್ ಅಷ್ಟು ಬೆಳೆದಿದ್ರು ಅದನ್ನ. ಹೇಗೆ ಮಾರಾಟ ವ್ಯವಸ್ಥೆ? ಮಾರಾಟದ ವ್ಯವಸ್ಥೆ ಅಂದ್ರೆ ಸರ್, ಈಗ ವಾಟ್ಸಪ್ ಇದೆ ಅಲ್ಲ, ಅದರಲ್ಲಿ ನಾವು ಗ್ರೂಪ್ ಅಲ್ಲಿ ಹಾಕ್ಬಿಟ್ರೆ ಅದು ಬಿಸಿ ದೋಸೆ ತರ ಖರ್ಚಾಗ್ಬಿಡುತ್ತೆ ಸರ್. ಯಾಕೆಂದ್ರೆ ಸಾವಯವದಲ್ಲಿ ಬೆಳಿತೇವಲ್ಲ ಅದನ್ನ, ಅಂದ್ರೆ ಎಲ್ಲರಿಗೂ ಇಷ್ಟ ಅದು. ಯಾಕೆಂದ್ರೆ ಅದಕ್ಕೆ ಯಾವುದೇ ರೀತಿಯ ಸರಕಾರಿ ಗೊಬ್ಬರವನ್ನ ಹಾಕೋದಿಲ್ಲ, ಫುಲ್ ಸಂಪೂರ್ಣ ಸಾವಯವ ಆಗಿರೋದ್ರಿಂದ ಬಹಳ ಟೇಸ್ಟ್ ಅದು. ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು, ಅದ್ರ ಸಿಪ್ಪೆ ಒಳ್ಳೇದು, ಅದರದ್ದು ಬೀಜವನ್ನು ಕೂಡ ನಾವು ಅದನ್ನ ಕುದಿಸಿ ಮತ್ತೆ ಅದನ್ನ ಸ್ವಲ್ಪ ಬೀಸಿ ಅರಿಸಿ ಕುಡಿದ್ರೆ ಬಹಳ ಈ ಹೀಟ್ ಆಗತ್ತಲ್ಲ ಬಾಡಿ, ಅದಕ್ಕೆ ತುಂಬಾ ತಂಪು ಒಳ್ಳೇದು. ಮಗೆಕಾಯಿ ಇಲ್ಲಿ ನಮ್ಮಲ್ಲೆಲ್ಲ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲ ಏನು ಜ್ವರ ಬಂದ್ರೆ ಮಗೆಕಾಯಿಯನ್ನ ಬಿಸ್ಕೊಂಡು ಕುಡಿದು ಬಿಡ್ತಾರೆ, ಯಾಕೆಂದ್ರೆ ಬಾಡಿ ಹೀಟ್ ಆಗತ್ತೆ ತಂಪಾಗತ್ತೆ ಅಂತ ಹೇಳಿ. ಆಮೇಲೆ ಗಾಯತ್ರಿ ಅವರೀಗ ನಿಮ್ಮ ಧ್ವನಿಯಲ್ಲಿ ಒಂದು ಹಾಡನ್ನು ಕೇಳಬೇಕು ಅಂತ ನಮ್ಮ ಕೇಳುಗರು ಕೂಡ ಕಾಯ್ತಾ ಇದ್ದಾರೆ, ಏನು ಹೇಳ್ತೀರಿ? ಎಲ್ಲಾಡಿ ಬಂದ್ಯೋ ಮುದ್ದು ರಂಗಯ್ಯ, ನೀ ಎಲ್ಲಾಡಿ ಬಂದ್ಯೋ ಮುದ್ದು ಕೃಷ್ಣಯ್ಯ, ಎಲ್ಲಾಡಿ ಬಂದ್ಯೋ ಎನ್ನ ಕಣ್ಣ ಮುಂದಾಡದೆ, ಎಲ್ಲಾಡಿ ಬಂದ್ಯೋ ಎನ್ನ ಕಣ್ಣ ಮುಂದಾಡದೆ, ಎಲ್ಲಾಡಿ ಬಂದ್ಯೋ ಮುದ್ದು ರಂಗಯ್ಯ, ನೀ ಎಲ್ಲಾಡಿ ಬಂದ್ಯೋ ಮುದ್ದು ಕೃಷ್ಣಯ್ಯ. ಆಲಯದೊಳಗೆ ನೀನಾಡದೆ, ಆಲಯದೊಳಗೆ ನೀನಾಡದೆ, ಹಾಲು ಸಕ್ಕರೆಯ ನೀಮೆಲ್ಲದೆ, ಎಲ್ಲಾಡಿ ಬಂದ್ಯೋ ಮುದ್ದು ರಂಗಯ್ಯ, ನೀ ಎಲ್ಲಾಡಿ ಬಂದ್ಯೋ ಮುದ್ದು ಕೃಷ್ಣಯ್ಯ. ಸುಂದರವಾದಂತಹ ಒಂದು ಹಾಡನ್ನ ನೀವು ಕೇಳಿಸಿದ್ರಿ ಗಾಯತ್ರಿಯವರೇ. ಹವ್ಯಾಸವಾಗಿ ನೀವು ಈ ಒಂದು ಹಾಡನ್ನು ಹಾಡುವಂತಹದ್ದು, ಭಜನೆ ಮಾಡುವಂತಹದ್ದು, ನಿಮ್ಮ ಸಂಘಟನೆಯಲ್ಲಿ ಕೂಡ ಸಕ್ರಿಯವಾಗಿ ನೀವು ತೊಡಗಿಸಿಕೊಂಡಿದ್ರಿ, ಜೊತೆಗೆ ಕೃಷಿಯನ್ನು ಬಹಳ ಆಸ್ವಾದನೆ ಮಾಡ್ತಾ ಇದ್ರಿ, ಹಾಗೆ ಯಾರಿಗೆಲ್ಲ ಅಗತ್ಯ ಇದೆಯೋ ಅವರಿಗೆ ವೇಷಭೂಷಣವನ್ನು ಪೂರೈಕೆ ಮಾಡುವಂತಹ ಒಂದು ವ್ಯವಸ್ಥಿತವಾದಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನೀವು ಹಮ್ಮಿಕೊಂಡಿದ್ರಿ. ಆ ಬಹಳ ಸಂತೋಷ. ನಿಮ್ಮ ಎಲ್ಲ ಅನುಭವವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಡೇರೆ ಹೂವಿನ ಕೃಷಿ ಮತ್ತು ಭರತನಾಟ್ಯ ವೇಷಭೂಷಣ ಪೂರೈಕೆ ಕುರಿತು ಯಲ್ಲಾಪುರದ ಗಾಯತ್ರಿ ಗಣಪತಿ ಬೋಳ್ಗುಡ್ಡೆ ಅವರೊಡನೆ ಸಂದರ್ಶನ ಪ್ರಸಾರವಾಯಿತು. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್, ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ. ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಅದೇ ರೀತಿ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಎಲ್ಲ ನನ್ನ ಮನೆಯ ಗೃಹಲಕ್ಷ್ಮಿಗಳಿಗೆ ಒಂದು ಅದ್ಭುತವಾದಂಥ ಅತ್ಯುತ್ತಮ ಯೋಜನೆಯನ್ನು ತಂದಿದ್ದಾರೆ. ಅದೇ ನಿಮ್ಮ ಗೃಹಲಕ್ಷ್ಮಿ. ಈ ಯೋಜನೆಯು ಬಡತನದ ರೇಖೆಗಿಂತ ಕೆಳಗಿರುವ ನಮ್ಮ ರಾಜ್ಯದ 1,23,00,000 ಕುಟುಂಬದ ಯಜಮಾನಿಗಳಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಅಥವಾ ಸ್ವಾಭಿಮಾನದಿಂದ ಜೀವನವನ್ನು ನಡೆಸಿಕೊಡ್ಲಿಕ್ಕೆ ಒಂದು ದಾರಿಯಾಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನನ್ನ ಹೆಸರು ರೇಖಾ ಸಂತೋಷ್ ನಾವಿ ಅಂತ. ಗೃಹಲಕ್ಷ್ಮಿ ಯೋಜನೆ ಬಂದಾಗಿಂದ ನನಗೆ ಬಹಳ ಅನುಕೂಲವಾಗಿದೆ. ನನ್ನ ಹೆಸರು ಈಶ್ವರಿ ಗಂಜೇರಿ. ಟೈಲರಿಂಗ್ ಕೆಲಸ ಮಾಡ್ತೀವಿ. ಹೊಲಿಗೆದು ಏನ್ ಬಿ ದಾರ ಸೂಜಿ ಏನ್ ಬಿತ್ತಂದ್ರೆ ಅದಕ್ಕೂ ಹೆಲ್ಪ್ ಆಗ್ಯದ. ಮಕ್ಕಳ ಎಜುಕೇಶನ್ ಗೆ ಹೆಲ್ಪ್ ಆಗ್ಯದ. ಇವತ್ತು ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ. ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಕೆಂಪಕ್ಕಿ ಅನ್ನ. ಕಡಿಮೆ ಪಾಲಿಶ್ ಮಾಡಿದ ಅಕ್ಕಿ ಕೆಂಪಕ್ಕಿ. ತೌಡು, ಎಂಥೋಸೈನಿನ್ ಎನ್ನುವ ಆಂಟಿ ಆಕ್ಸಿಡೆಂಟ್ಗಳು ಈ ಕೆಂಪಕ್ಕಿಯ ಬಣ್ಣಕ್ಕೆ ಕಾರಣ. ಈ ಆಂಟಿ ಆಕ್ಸಿಡೆಂಟ್ಗಳು ಕೆಲವೊಂದು ತರಕಾರಿ ಹಣ್ಣುಗಳಲ್ಲಿಯೂ ಕೂಡ ಕಂಡುಬರುತ್ತದೆ. ಉರಿಯೂತವನ್ನು ಅಥವಾ ಇನ್ಫ್ಲಮೇಷನ್ನು ಕಡಿಮೆ ಮಾಡುವುದಕ್ಕೆ, ಅಲರ್ಜಿಯಿಂದ ರಕ್ಷಿಸುವುದಕ್ಕೆ, ಕ್ಯಾನ್ಸರ್ ಬರುವಂತಹ ಸಾಧ್ಯತೆಯನ್ನು ಕಡಿಮೆ ಮಾಡುವುದಕ್ಕೆ, ತೂಕವನ್ನು ನಿರ್ವಹಿಸುವುದಕ್ಕೆ ಕೆಂಪಕ್ಕಿ ಅನ್ನದ ಸೇವನೆಯೇ ಸಹಕಾರಿ. ಜೀರ್ಣಕ್ರಿಯೆಯನ್ನು ವರ್ಧಿಸುವುದಕ್ಕೆ ಕೆಂಪಕ್ಕಿಯಲ್ಲಿರುವಂತಹ ಮ್ಯಾಂಗನೀಸ್ ಸಹಾಯ ಮಾಡುತ್ತದೆ. ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡುವುದಕ್ಕೆ, ಆ ಮೂಲಕ ಹೃದಯಾಘಾತದ ಸಂಭವನೀಯತೆಯನ್ನು ಕಡಿಮೆ ಮಾಡುವಲ್ಲಿಯೂ ಕೂಡ ಕೆಂಪಕ್ಕಿಯು ಸಹಕಾರಿ. ಕೆಂಪಕ್ಕಿಯಲ್ಲಿ ಕ್ಯಾಲ್ಸಿಯಂ ಇದ್ದು ಮೂಳೆಗಳ ಹಾಗೂ ಹಲ್ಲುಗಳ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ. ಆರ್ಥ್ರೈಟಿಸ್ ಹಾಗೂ ಆಸ್ಟಿಯೋಪೊರೋಸಿಸ್ನಿಂದ ದೂರವಿರಿಸುವಲ್ಲಿ ಕೆಂಪಕ್ಕಿಯು ಒಳ್ಳೆಯದು. ಇವಲ್ಲದೆ ಕೆಂಪಕ್ಕಿಯಲ್ಲಿ ಸೆಲೆನಿಯಂ ಇದ್ದು ಇದು ಸೋಂಕುಗಳಿಂದ ರಕ್ಷಿಸುವಲ್ಲಿ ಅನುಕೂಲಕಾರಿ. ಕೆಂಪಕ್ಕಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾರಿನ ಅಂಶವಿದೆ. ಮಲಬದ್ಧತೆಯನ್ನು ಕಡಿಮೆ ಮಾಡುವಲ್ಲಿಯೂ ಕೂಡ ಇದು ಸಹಕಾರಿ ಆಗಬಲ್ಲದು. ಅಲ್ಲದೆ ಈ ನಾರಿನ ಅಂಶವು ಶರ್ಕರೆ ಪಿಷ್ಟಗಳು ವೇಗವಾಗಿ ಸಕ್ಕರೆ ಅಂಶವಾಗಿ ದೇಹದಲ್ಲಿ ಪರಿವರ್ತನೆ ಆಗುವುದನ್ನು ನಿಧಾನಗೊಳಿಸುತ್ತದೆ. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಪ್ರತಿನಿತ್ಯ ಕೆಂಪಕ್ಕಿ ಸೇವನೆಯು 60% ಮಧುಮೇಹ ಬರುವಂತಹ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. 60% ಮಧುಮೇಹ ಬರುವಂತಹ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ಅನೇಕ ರೀತಿಯ ಆಂಟಿ ಆಕ್ಸಿಡೆಂಟ್ಗಳು, ವಿಟಮಿನ್ ಇ, ಫೈಟೋಸ್ ನ್ಯೂಟ್ರಿಯಂಟ್ಸ್, ಫೈಟೋಕೆಮಿಕಲ್ಸ್, ಪ್ರೋಟೀನ್, ಕಬ್ಬಿಣ ಮತ್ತು ಇನ್ನಿತರ ಪೋಷಕಾಂಶಗಳಿಂದ ತುಂಬಿರುವಂತಹ ಕೆಂಪಕ್ಕಿಯು ನಮ್ಮ ಆರೋಗ್ಯ ಹೆಚ್ಚಿಸುವಲ್ಲಿ ಯಾವುದೇ ಸಂಶಯ ಇಲ್ಲ. ಇತ್ತೀಚೆಗೆ ಕೆಂಪಕ್ಕಿಗೆ ಬೇಡಿಕೆ ಇದೆ ಎನ್ನುವ ಕಾರಣಕ್ಕಾಗಿ ಪಾಲಿಶ್ ಮಾಡಿದ ಬಿಳಿ ಅಕ್ಕಿಗೆ ಕೃತಕ ಬಣ್ಣ ಹಾಕಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದನ್ನು ಕೂಡ ನಾವು ಗಮನಿಸಬಹುದು. ಇದರ ಬಗ್ಗೆ ಅತ್ಯಂತ ಜಾಗರೂಕರಾಗಿರುವುದು ಒಳ್ಳೆಯದು. ಔಷಧೀಯ ಗುಣದ ತೊಗಟೆ ಸೊಪ್ಪು. ನಮ್ಮ ಭಾರತೀಯ ವೈದ್ಯಕೀಯ ಪದ್ಧತಿಯಲ್ಲಿ ತೊಗಟೆ ಸೊಪ್ಪು ತನ್ನದೇ ಆದಂತಹ ಪ್ರಾಧಾನ್ಯತೆಯನ್ನು ಪಡ್ಕೊಂಡಿದೆ. ಅನೇಕ ಔಷಧೀಯ ಗುಣಗಳನ್ನು ತೊಗಟೆ ಸೊಪ್ಪು ಹೊಂದಿದ್ದು ಪೋಷಕಾಂಶಗಳ ಗುಂಪೇ ಇದರಲ್ಲಿದೆ. ತೊಗಟೆ ಸೊಪ್ಪು ಎಲ್ಲ ಕಡೆಯಲ್ಲೂ ಕೂಡ ಮಳೆಗಾಲದಲ್ಲಿ ಚಿಗುರುತ್ತದೆ. ಸಸ್ಯಾಹಾರಿಗಳಿಗೆ ಅತ್ಯಂತ ಒಳ್ಳೆಯ ಪ್ರೋಟೀನ್ನ ಮೂಲ ಈ ತೊಗಟೆ ಸೊಪ್ಪು. ತೊಗಟೆ ಸೊಪ್ಪಿನಲ್ಲಿದ ವಿಶೇಷ ಗುಣವು ಕ್ರಿಮಿಗಳನ್ನು ಸಾಯಿಸುವುದಕ್ಕೆ ಸಹಕಾರಿ. ಫ್ರೀ ರಾಡಿಕಲ್ಸ್ಗಳನ್ನು ತಟಸ್ಥಗೊಳಿಸಲು ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಗಳ ಗುಣವು ಅನುಕೂಲಕಾರಿ. ಮಲೇರಿಯಾದಂತಹ ರೋಗಗಳು ಬರುವ ಸಂಭವನೀಯತೆಯನ್ನು ಕಡಿಮೆ ಮಾಡುವ ಗುಣವನ್ನು ತೊಗಟೆ ಸೊಪ್ಪು ಹೊಂದಿದೆ. ದೇಹವನ್ನು ಶುದ್ಧೀಕರಿಸುವುದಕ್ಕೆ, ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿಯಂತ್ರಿಸುವುದಕ್ಕೆ, ವಿಸರ್ಜನಾ ಕಾರ್ಯವನ್ನು ಸರಿ ಮಾಡುವುದಕ್ಕೆ ತೊಗಟೆ ಸೊಪ್ಪು ಉಪಯೋಗಕಾರಿ. ಚರ್ಮದ ಮೇಲೆ ಎಲ್ಲಾದರೂ ಒರಟಾಗಿದ್ದಲ್ಲಿ, ಗುಳ್ಳೆಗಳಾಗಿದ್ದಲ್ಲಿ ತೊಗಟೆ ಸೊಪ್ಪಿನ ಪೇಸ್ಟನ್ನು ಮಾಡಿ ಹಚ್ಚುವುದರಿಂದ ಸಮಸ್ಯೆಯು ಕಡಿಮೆಯಾಗ್ತದೆ. ರಕ್ತ ಬೇದಿ ಅಥವಾ ಬೇದಿಯಾಗ್ತಾ ಇದ್ದಲ್ಲಿ ತೊಗಟೆ ಸೊಪ್ಪಿನ ರಸಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಸೇವಿಸಬೇಕು. ಚರ್ಮದಲ್ಲಿ ಕಡಿತ ಉರಿ ಆಗ್ತಾ ಇದ್ದಲ್ಲಿ ತೊಗಟೆ ಸೊಪ್ಪಿನ ಪೇಸ್ಟಿಗೆ ಮಜ್ಜಿಗೆನ ಸೇರಿಸಿ ಹಚ್ಚುವುದು, ನಂತರ ಸೊಪ್ಪಿನ ರಸದಲ್ಲಿಯೇ ಹಚ್ಚಿದ ಭಾಗವನ್ನು ತೊಳಿಬೇಕು. ಪದೇ ಪದೇ ಜ್ವರ ಬರ್ತಾ ಇದ್ದಲ್ಲಿ ತೊಗಟೆ ಸೊಪ್ಪಿನ ರಸವನ್ನು ನಾವು ತೆಗೆದುಕೊಳ್ಳುತ್ತಿರುವ ಔಷಧಿಯೊಂದಿಗೆ ಸೇವಿಸುವಂತಹದ್ದು ವೇಗವಾಗಿ ಚೇತರಿಕೆಯಾಗುವುದಕ್ಕೆ ಸಹಕಾರಿಯಾಗ್ತದೆ. ಹೊಟ್ಟೆಯಲ್ಲಿ ಕ್ರಿಮಿಗಳಿದ್ದಲ್ಲಿ ತೊಗಟೆ ಸೊಪ್ಪಿನ ರಸ ಸೇವನೆಯು ಸಹಕಾರಿ. ಮುಟ್ಟಿನ ಸಮಸ್ಯೆಗಳ ನಿರ್ವಹಣೆಗೆ ತೊಗಟೆ ಸೊಪ್ಪು ಉತ್ತಮ. ಹೀಗೆ ಅನೇಕ ಆರೋಗ್ಯಕಾರಿ ಗುಣಗಳನ್ನು ಹೊಂದಿರುವ ತೊಗಟೆ ಸೊಪ್ಪನ್ನು ನಿತ್ಯದ ಆಹಾರದಲ್ಲಿ ಉಪಯೋಗಿಸುವಂತಹದ್ದು ಒಳ್ಳೆಯದು. ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ. ಪ್ರಸ್ತುತಿ ಡಿಎಸ್ ಪ್ರಸಾದ್. ಜನಪದ ಸಂಗೀತ ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಜನಪದ ಸಂಗೀತದಲ್ಲಿ ಮರೆಪ್ಪ ದಾಸರ್ ಮತ್ತು ಸಂಗಡಿಗರಿಂದ ತತ್ವ ಪದಗಳು. ಸದ್ಗುರು ದೇವ ಕರುಣವು ನೀ ಮಾಡೋ, ಕರುಣಾ ಸಾಗರ ಎಲ್ಲ ಕಡೆ ಹಾಯಿಸಿ ಬಾವ, ಕರುಣಾ ಸಾಗರ ಎಲ್ಲ ಕಡೆ ಹಾಯಿಸಿ ಬಾವ, ಕರುಣವು ನೀ ಮಾಡೋ ಸದ್ಗುರು ದೇವ ಕರುಣವು ನೀ ಮಾಡೋ. ಸತಿ ಸುತ ಪಿತ ಮಾತೆ ಅತಿ ಆಶೆಯಿಂದೆ ನಾನು, ಸತಿ ಸುತ ಪಿತ ಮಾತೆ ಅತಿ ಆಶೆಯಿಂದೆ ನಾನು, ಸತಿ ಸುತ ಪಿತ ಮಾತೆ ಅತಿ ಆಶೆಯಿಂದೆ ನಾನು, ಭಾಷೆ ಪಾಡುವೆ ನಯ್ಯ ಕಾಶಿನಾಥನೇ ಬಂದು ಕರುಣವು ನೀ ಮಾಡು ಸದ್ಗುರು ದೇವ ಕರುಣವು ನೀ ಮಾಡು ಅಷ್ಟಮದಗಳಿಲ್ಲ ನಷ್ಟವಾದೇನು ದೇವ ಅಷ್ಟಮದಗಳಿಲ್ಲ ನಷ್ಟವಾದೇನು ದೇವ ಸಪ್ತ ವ್ಯಸನದೋಳು ಮುಳಾಗಿ ಮರುಗಾಲಾರೆ ಸಪ್ತ ವ್ಯಸನದೋಳು ಮುಳಾಗಿ ಮರುಗಾಲಾರೆ ಕರುಣವು ನೀ ಮಾಡು ಸದ್ಗುರು ದೇವ ಕರುಣವು ನೀ ಮಾಡು ಭಕ್ತ ವತ್ಸಲನೆಂಬ ಬಿರುದು ಸಾರು ತಾಲಿದೆ ಭಕ್ತ ವತ್ಸಲನೆಂಬ ಬಿರುದು ಸಾರು ತಾಲಿದೆ ಮುಕ್ತಿದಾಯಕ ಪ್ರಭು ಘಡಿ ಒಡಿಕಿತಾತನೆ ಮುಕ್ತಿದಾಯಕ ಪ್ರಭು ಘಡಿ ಒಡಿಕಿತಾತನೆ ಕರುಣವು ನೀ ಮಾಡು ಸದ್ಗುರು ದೇವ ಕರುಣವು ನೀ ಮಾಡು ಮಾಡುವುದೊಂದು ದೇವರು ತಾ ಮಾಡುವುದೊಂದು ನಾ ಮಾಡುವುದೊಂದು ದೇವರು ತಾ ಮಾಡುವುದೊಂದು ಸುಳ್ಳೇತ ಬಯಸಿದರೆ ಆಗುವುದೊಂದು ಸುಳ್ಳೇತ ಬಯಸಿದರೆ ಆಗುವುದೊಂದು ನಾ ಮಾಡುವುದೊಂದು ದೇವರು ತಾ ಮಾಡುವುದೊಂದು ಅಕ್ಷಯ ಸಂಪತ್ತು ಬೇಡುವ ನರನಿಗೆ ಅಕ್ಷಯ ಸಂಪತ್ತು ಬೇಡುವ ನರನಿಗೆ ಭಿಕ್ಷವ ಬೇಡಿ ತಿರುಗಂಧ ಶಿವನು ಭಿಕ್ಷವ ಬೇಡಿ ತಿರುಗಂಧ ಶಿವನು ನಾ ಮಾಡುವುದೊಂದು ದೇವರು ತಾ ಮಾಡುವುದೊಂದು ಚಾಲು ಸಕಲ ತಿಗಳ ಬೇಡುವ ನರನಿಗೆ ಚಾಲು ಸಕಲ ತಿಗಳ ಬೇಡುವ ನರನಿಗೆ ಹಳೆ ಬಟ್ಟೆ ಸಿಗದಂಗ ಮಾಡಿದ ಶಿವನು ಹಳೆ ಬಟ್ಟೆ ಸಿಗದಂಗ ಮಾಡಿದ ಶಿವನು ನಾ ಮಾಡುವುದೊಂದು ದೇವರು ತಾ ಮಾಡುವುದೊಂದು ಧರೆಯೊಳು ಅಥಣಿಯ ಪುರದೊಳು ಮೇರೆಯುವ ಧರೆಯೊಳು ಅಥಣಿಯ ಪುರದೊಳು ಮೇರೆಯುವ ಗುರುಮೂರ್ತಿ ಸಾ ಗುರುಮೌನೇಶ ಗುರುಮೂರ್ತಿ ಸಾ ಗುರುಮೌನೇಶ ನಾ ಮಾಡುವುದೊಂದು ದೇವರು ತಾ ಮಾಡುವುದೊಂದು ಬಯಸಿದರೆ ಆಗುವುದೊಂದು ಸುಳ್ಳೆತ ಬಯಸಿದರೆ ಆಗುವುದೊಂದು ನಾ ಮಾಡುವುದೊಂದು ದೇವರು ತಾ ಮಾಡುವುದೊಂದು ನಾ ಮಾಡುವುದೊಂದು ದೇವರು ತಾ ಮಾಡುವುದೊಂದು ತೊಳೆಯಲಮ್ಮ ಈ ದೇಹ ಮೈಲಿಗೆ ಹೋಗದಮ್ಮ ಗಂಗೆ ಎಷ್ಟು ತೊಳೆಯಲಮ್ಮ ಈ ದೇಹ ಮೈಲಿಗೆ ಹೋಗದಮ್ಮ ಗಂಗೆ ಹೀನ ಮನುಜರ ಸಂಗ ಮಾಡಿದರೆ ಹೀನ ಮನುಜರ ಸಂಗ ಮಾಡಿದರೆ ಜ್ಞಾನ ಮಾಡಲಮ್ಮ ಎಷ್ಟು ತೊಳೆಯಲಮ್ಮ ಇದೆ ಮೈಲಿಗೆ ಹೋಗದಮ್ಮ ತಂಗಿ